ಕರ್ಮಾನುಷ್ಠಾನವ ಮಾಡದೇಗಿರುವ ಪುರಂದರ ವಿಠಲನಾ ಅರುಳ ತಮಗೆ ಪುರಂದರ ವಿಠಲನ ಶ್ರೀಗಳ ತಮಗೆ ಪುರಂದರ ವಿಠಲನ ಶ್ರೀಗಳ ತಮಗೆ ಪುರಂದರ ವಿಠಲನ ಮುಟ್ಟಿ ಬಜಿವೆ ನಂಬ ಶಯತಕ್ಕೆ ಮುಟ್ಟಿ ಬಜಿವೆ ನಂಬ ಕಪಿಲ ಶಯದಗೆ ಮುಟ್ಟಿ ಬಜಿವೆ ನಂಬ ಅಭಿಲ ಶಯದಗೆ ಧರ್ಮ ಶವನ ವಿಧತಕ್ಕೆ ಮೂಕಗ ಧರ್ಮ ಶವನ ವಿಧತಕ್ಕೆ ಮೂರ್ಖಗೆ